ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಕೃಷಿ ಅರಣ್ಯ. ಶಿರಸಿಯ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ಅರಣ್ಯ ವಿಭಾಗದ ಮುಖ್ಯಸ್ಥರಾಗಿರುವ ಡಾಕ್ಟರ್ ವೆಂಕಟೇಶ್ ಎಲ್ ಅವರೊಂದಿಗೆ ಸಂದರ್ಶನ. ಕೇಳುವರೆಗೆ ನಮ್ಮ ಜೊತೆಯಲ್ಲಿ ಡಾಕ್ಟರ್ ವೆಂಕಟೇಶ್ ಎಲ್ ಅವರಿದ್ದಾರೆ. ಇವರು ನಮ್ಮ ಶಿರಸಿಯಲ್ಲಿರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ಅರಣ್ಯ ವಿಭಾಗದಲ್ಲಿ ಮುಖ್ಯಸ್ಥರಾಗಿದ್ದಾರೆ. ಇವತ್ತು ಕೃಷಿ ಒಂದೇ ಮಾಡಿದ್ರಾಗೋದಿಲ್ಲ, ಅದಕ್ಕೆ ಬೇಕಾದಂಥ ಅನೇಕ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸಿ ಮೌಲ್ಯವರ್ಧನೆಗೊಳಿಸಬೇಕು ಮತ್ತು ನಮ್ಮ ಆದಾಯದ ಮೂಲ ಹೆಚ್ಚಾಗಬೇಕು, ಅಲ್ಲಿ ನೀರು ಮತ್ತು ಮಣ್ಣಿನ ಸಂರಕ್ಷಣೆ ಆಗಬೇಕು. ಈ ನಿಟ್ಟಿನೊಳಗೆ ಅನೇಕ ಪ್ರಯೋಗಗಳನ್ನು ರೈತರು ಮಾಡ್ಕೊತ ಬಂದಿದ್ದಾರೆ, ಸಂಶೋಧನೆಗಳು ಕೂಡ ಆಗಿದ್ದವು. ಈಗ ಕೃಷಿ ಜೊತೆ ಅರಣ್ಯ ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕು ಅಥವಾ ಕೆಲವು ಬಹುವಾರ್ಷಿಕ ತೋಟಗಾರಿಕಾ ಬೆಳೆಗಳು ಕೂಡ ಆಗಬಹುದು, ಅಂಥವನ್ನು ಕೂಡ ಆಯ್ಕೆ ಮಾಡ್ಕೋಬೇಕು. ಇವು ನಮಗೆ ಆದಾಯನೂ ಕೊಡ್ತವೆ, ನಿಸರ್ಗಕ್ಕೆ ಒಂದು ಕೊಡುಗೆಯನ್ನು ಕೂಡ ಕೊಡ್ತವೆ. ಈ ನಿಟ್ಟಿನೊಳಗೆ ಈಗ ಪ್ರಯೋಗಗಳು ಏನೇನು ಆಗಿದ್ದವು, ಕೆವಿಕೆ ಏನು ಹೇಳುತ್ತೆ, ಈ ನಿಟ್ಟಿನೊಳಗೆ ಕೃಷಿ ಅರಣ್ಯ ಕುರಿತು ಡಾಕ್ಟರ್ ವೆಂಕಟೇಶ್ ಎಲ್ ಅವರು ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ವೆಂಕಟೇಶ್ ಅವರೇ. ನಮಸ್ಕಾರ ಸರ್. ಈಗ ಕೃಷಿ ಅರಣ್ಯ ಅಂತೇಳಿ ಅಂತೀವಿ, ಸ್ಥೂಲವಾಗಿ ಕೃಷಿ ಅರಣ್ಯ ಅಂದ್ರೆ ಏನು ಪರಿಚಯ ಮಾಡಿಕೊಡ್ತೀರಿ? ಕೃಷಿ ಅರಣ್ಯ ಅಂದ್ರೆ ಕೃಷಿ ಜೊತೆಯಲ್ಲಿ ಅರಣ್ಯವನ್ನು ವೃದ್ಧಿಪಡಿಸುವುದು ಅಂತ ನಮ್ಮನೆ ಭಾಷೆಯಲ್ಲಿ ಹೇಳ್ತೀವಿ. ಅದು ವಿಶ್ವ ಕೃಷಿ ಅರಣ್ಯ ಸಂಸ್ಥೆ ಕೇಂದ್ರ ಇದೆ ನೈರೋಬಿಯಲ್ಲಿ, ಅವರ ಒಂದು ವ್ಯಾಖ್ಯಾನ ಈ ರೀತಿ ಇದೆ: ಕೃಷಿ ಅರಣ್ಯ ಒಂದು ಸಾಮೂಹಿಕ ಭೂ ಬಳಕೆ ಪದ್ಧತಿ ಮತ್ತು ಒಂದು ತಂತ್ರಜ್ಞಾನವಾಗಿದ್ದು, ಈ ಬಹುವಾರ್ಷಿಕ ಮರಗಳನ್ನು ನಾವು ಉದ್ದೇಶಪೂರ್ವಕವಾಗಿ ನಿರ್ದಿಷ್ಟ ಜಮೀನಿನಲ್ಲಿ ಕೃಷಿ ಬೆಳೆಗಳಂತೆ ಮತ್ತು ಜಾನುವಾರುಗಳ ಸಾಕಣೆಯಂತೆ ಸ್ಥಳ ವ್ಯವಸ್ಥೆ ಹಾಗೂ ಕಾಲಾವಧಿಗೆ ಅನುಕ್ರಮವಾಗಿ ನಿರ್ವಹಣೆ ಮಾಡಿ ಉತ್ಪಾದನೆ ಮತ್ತು ಆದಾಯ ಉತ್ತಮಗೊಳಿಸಿ ಪರಿಸರ ಸಮತೋಲನ ಕಾಪಾಡಿಕೊಳ್ಳುವ ಒಂದು ಸಮಗ್ರ ಪದ್ಧತಿಯಾಗಿದೆ. ಇಲ್ಲಿ ಇಂಥ ಸಸ್ಯಗಳಾಗಬೇಕು, ಇಂಥ ಗಿಡಗಳಾಗಬೇಕು, ಅದನ್ನು ಆಯ್ಕೆ ಮಾಡಿಕೊಳ್ಳೋದು ನಮ್ಮ ಮಳೆ ಮತ್ತು ಪರಿಸರ, ಮಣ್ಣು, ಹವಾಗುಣ ಇವೆಲ್ಲವನ್ನು ಗಮನಿಸಬೇಕು. ಹೇಗೆ? ಹೌದು ಸರ್, ಇದು ಒಂದು ಪ್ರಮುಖವಾದ ಅಂಶ. ಒಂದು ಸೂಕ್ತ ವಲಯಕ್ಕೆ, ಯಾವುದೇ ಒಂದು ಕೃಷಿ ವಲಯಕ್ಕೆ ಒಂದು ಸೂಕ್ತವಾದ ಪ್ರಭೇದವನ್ನು ಆರಿಸುವುದರಲ್ಲಿ ಬಹು ಮುಖ್ಯವಾದ ಅಂಶ. ಸಾಮಾನ್ಯವಾಗಿ ಯಾವುದೇ ಒಂದು ಬಹು ಉಪಯೋಗಿ ಮರಗಳನ್ನು ಕೃಷಿ ಅರಣ್ಯದಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕಾದ್ರೆ ಆ ಮರವು ಸುಲಭವಾಗಿ ಬೆಳೆದು ಸ್ಥಿರಗೊಳ್ಳುವಂತಿರಬೇಕು ಆ ಒಂದು ಕೃಷಿ ವಲಯಕ್ಕೆ, ಮತ್ತು ಪ್ರತಿಕೂಲ ಪರಿಸ್ಥಿತಿಗಳನ್ನು ತಡೆದು ಚಿಗುರುವಂತಿರಬೇಕು, ಉತ್ತಮವಾದ ಮಾರಾಟ ಬೆಲೆ ಸಿಗುವಂತಿರಬೇಕು, ಹೆಚ್ಚಿನ ಇಳುವರಿ ಕೊಡುವಂತಿರಬೇಕು. ಜೊತೆಗೆ ಈ ಬಹು ಉಪಯೋಗಿ ಮರಗಳಾಗಿರಬೇಕು, ಒಂದಕ್ಕಿಂತ ಹೆಚ್ಚು ಉಪಯೋಗ ಆಗಿರಬೇಕು. ಉದಾಹರಣೆಗೆ ನಮ್ಮ ಜಿಲ್ಲೆಗೆ ಎಂತ ಸಸ್ಯಗಳು ಆಗಬಹುದು? ನಮಗೆ ಈ ಗುಡ್ಡಗಾಡು ಕರಾವಳಿ ಪ್ರದೇಶಕ್ಕೆ ಬಂದ್ರೆ ನಮಗೆ ಈ ತೇಗ, ಮತ್ತಿ, ನಂದಿ, ಹೊನ್ನೆ, ನಲ್ಲಿ, ಹಲಸು, ಹೆಬ್ಬಲಸು, ಗೋಡಂಬಿ, ಸುರಗಿ, ಸೀಮೆ ತಂಗಡಿ ಇತ್ಯಾದಿ ನಾವು ಈ ಒಂದು ಕರಾವಳಿ ಹಾಗೂ ಗುಡ್ಡ ವಲಯಕ್ಕೆ ನಾವು ಸೂಕ್ತ ಪ್ರಭೇದವನ್ನು ಆಯ್ಕೆ ಮಾಡ್ಕೋಬೇಕು. ಕೆಲವೊಂದಿಷ್ಟು ತೋಟಗಾರಿಕಾ ಬೆಳೆಗಳನ್ನು ಕೂಡ ಇಲ್ಲಿ ಆಯ್ಕೆ ಮಾಡ್ಕೋಬಹುದಲ್ಲ? ಹೌದು ಸರ್.